ರೈತನು ಬಾಯಿ ಬಡಿಯುವನು ಬೀಜವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಹೆಸರು ಅವರಿ ತೊಗರಿ ಹೆಸರು ಅವರಿ ತೊಗರಿ ಶೇಂಗಾ ತರಕಾರಿ ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯಿ ಬಡಿಯುವನು ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯಿ ಬಡಿಯುವನು ಒನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ಕುಖ್ಯಾತನಾಗಿವೆ ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಸರಿಯಾಗಿ ಕುಖ್ಯಾತನಾಗಿವೆ ನಾನು ಸರಿಯಾಗಿ ಕುಖ್ಯಾತನಾಗಿವೆ ನಾನು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಬೆಳೆಗಳ ಮೇಲೆ ಬೆಳೆಯುವೆ ನಾನು ರೈತನು ಬಾಯಿ ಬಡಿಯುವನು ಒನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು ರೈತನು ಬಾಯಿ ಬಡಿಯುವನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಝರಿಯಾಗಿ ಕುಖ್ಯಾತನಾಗಿವೆ ನಾನು ಸರಿಯಾಗಿ ಕುಖ್ಯಾತನಾಗಿ ನಾನು ಆ ಪ್ರೇಮದಿ ಪೊರವಳು ಮನೆಯೊಡತಿ, ಪ್ರೇಮದಿ ಪೊರವಳು ಮನೆಯೊಡತಿ, ಪ್ರೇಮದಿ ಪೊರವಳು ಮನೆಯೊಡತಿ. ಮನೆ ಮಂದಿಯ ಸುಖ ಪಾಲನೆ ಮಾಡಿ ಮಾಡಿ ಮಾಡಿ. ಕಾಯುವರೆಪ್ಪೆಯ ತೆರದಿ ಕಣ್ಣ ಕಾಯುವರೆಪ್ಪೆಯ ತೆರದಿ, ಕಾಯುವಳಿದು ಪುಷ್ಕಳ ಪ್ರೀತಿ, ಕಾಯುವಳಿದು ಪುಷ್ಕಳ ಪ್ರೀತಿ, ಕಾಯುವಳಿದು ಪುಷ್ಕಳ ಪ್ರೀತಿ ಪ್ರೀತಿ. ಮನೆ ಮಂದಿಯ ಸುಖ ಪಾಲನೆ ಮಾಡಿ. ಸಮಯದಿ ಸಿಗಲು ಸರಿ ಮಾಹಿತಿ, ಸಮಯದಿ ಸಿಗಲು ಸರಿ ಮಾಹಿತಿ, ಸಮಯದಿ ಸಿಗಲು ಸರಿ ಮಾಹಿತಿ. ಮನೆ ಮನೆ